ಉದಾಹರಣೆಗೆ ಅದು ವಾತಾವರಣದ ಅನುಕೂಲ, ಮಣ್ಣಿನ ಗುಣ, ಹಾಗೂ ಯಾವ ಪದ್ಧತಿಯಲ್ಲಿ ನಾವು ಕೊಯ್ಲು ಮಾಡ್ತೀವಿ, ಯಾವ ತರಹ ಸಂಸ್ಕರಣೆ ಮಾಡ್ತೀವಿ, ಇವೆಲ್ಲ ಅಂಶಗಳ ಆಧಾರದ ಮೇಲೆ ನಮ್ಮ ಕಾಫಿಯ ಗುಣಮಟ್ಟ ಅವಲಂಬನೆ ಆಗಿದೆ. ನಾವು ಒಂದು ಕಾಫಿ ಬೆಳೆಯನ್ನ ತಳಿಗೆ ತಕ್ಕನಾಗೆ ಪೋಷಣೆ ಹಾಗೂ ಬೇಸಾಯ ಕ್ರಮಗಳನ್ನ ಅನುಸರಿಸೋದು ಹಾಗೂ ಕೊಯ್ಲಿನ ಸಂಸ್ಕರಣೆ ಪದ್ಧತಿಗಳನ್ನ ಅನುಸರಿಸಿದ್ದು ಮಾಡಿದ್ದೇ ಆಗಿದ್ದಲ್ಲಿ ಕಾಫಿಯ ಆಂತರಿಕ ಗುಣಮಟ್ಟವನ್ನ ಕಾಪಾಡಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತೀನಿ ಸರ್. ನಾವು ಜಗತ್ತಿನಾದ್ಯಂತ ನೋಡಿದಾಗ ವಾಣಿಜ್ಯವಾಗಿ ಎರಡು ರೀತಿಯ ಕಾಫಿ ತಳಿಗಳನ್ನ ಬೆಳೀತಾರೆ, ಒಂದು ಅರೇಬಿಕಾ, ಇನ್ನೊಂದು ರೋಬಸ್ಟಾ. ನಮ್ಮ ಭಾರತದಲ್ಲಿನೂ ಸಹ ಬೆಳೆದ ಒಂದು 80% ಅರೇಬಿಕಾ ಕಾಫಿಯನ್ನ ತವೆ ವಿಧಾನ ಅಂತ ನಾವೇನ್ ಹೇಳ್ತೀವಿ, ಹಸಿ ಪದ್ಧತಿಯಿಂದ ನಾವು ಸಂಸ್ಕರಣೆ ಮಾಡ್ತೀವಿ, ಹಾಗೂ ಇನ್ನು 80% ಭಾಗ ರೋಬಸ್ಟಾವನ್ನ ಒಣ ವಿಧಾನದಲ್ಲಿ ಸಂಸ್ಕರಣೆ ಮಾಡ್ತೀವಿ. ಈ ಅರೇಬಿಕಾ ಕಾಫಿಯಿಂದ ಹಸಿ ಪದ್ಧತಿಯಿಂದ ಏನು ಕಾಫಿ ತಯಾರಿಸ್ತೀವಿ ಅದನ್ನ ನಾವು ಪಾರ್ಚ್ಮೆಂಟ್ ಕಾಫಿ ಅಥವಾ ಪ್ಲಾಂಟೇಷನ್ ಕಾಫಿ ಅಂತ ಕರಿತೀವಿ. ಅದೇ ತರಹ ರೋಬಸ್ಟಾದ ಒಂದು 80% ಭಾಗ ಒಣ ವಿಧಾನದಲ್ಲಿ ಸಂಸ್ಕರಣೆ ಮಾಡ್ತೀವಿ, ಅದನ್ನ ನಾವು ಉಂಡೆ ಕಾಫಿ ಅಥವಾ ಚೆರ್ರಿ ಕಾಫಿ ಅಂತಲೂ ಕರಿತೀವಿ. ನಮ್ಮ ದೇಶದಲ್ಲಿ ಬಹುಮುಖ್ಯವಾಗಿ ಈ ಎರಡು ವಿಧಾನಗಳನ್ನು ಅನುಸರಿಸಿ ಪಾರ್ಚ್ಮೆಂಟ್ ಕಾಫಿ ಅಥವಾ ಪ್ಲಾಂಟೇಷನ್ ಕಾಫಿ ಹಾಗೂ ಉಂಡೆ ಕಾಫಿ ಅಥವಾ ಚೆರ್ರಿ ಕಾಫಿಯನ್ನ ತಯಾರು ಮಾಡ್ತೀವಿ ಸರ್. ಕಾಫಿ ಬೆಳೆಯ ಕೊಯ್ಲಿನ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ನಮ್ಮಲ್ಲಿ ರೋಬಸ್ಟಾ ಕಾಫಿ ಅಂತ ಇದೆ, ಜೊತೆಗೆ ಅರೇಬಿಕಾ ಕಾಫಿನೂ ಕೂಡ ಇದೆ. ಇವು ಯಾವ್ಯಾವಾಗ ಕೊಯ್ಲಿಗೆ ಬರ್ತವೆ, ಮತ್ತೆ ಈ ಕೊಯ್ಲನ್ನ ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ, ಏನೇನು ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ಕಾಫಿಯ ಕೊಯ್ಲಿಗೆ ಬಂದ್ರೆ ಸರ್, ಬೇರೆ ಬೇರೆ ದೇಶಗಳಲ್ಲಿ ವರ್ಷಕ್ಕೆ 2 ಬಾರಿ ಆ ತರ ಎಲ್ಲ ಕೊಯ್ಲು ಬರುತ್ತೆ. ಬಟ್ ನಮ್ಮ ಭಾರತ ದೇಶಕ್ಕೆ ಹೋಲಿಸ್ಕೊಂಡಾಗ ಕಾಫಿಯ ಕೊಯ್ಲು ವರ್ಷಕ್ಕೆ ಒಂದೇ ಸರಿ ಬರೋದು. ಎರಡೇ ತಳಿ ಬಹುಮುಖ್ಯವಾಗಿ ಬೆಳೆಯೋದ್ರಿಂದ ಅರೇಬಿಕಾ ಕಾಫಿಯ ಕೊಯ್ಲು ನವೆಂಬರಿಂದ ಜನವರಿಗೆ ಬಂದ್ರೆ ರೋಬಸ್ಟಾ ಕಾಫಿಯ ಕೊಯ್ಲು ಡಿಸೆಂಬರಿಂದ ಮಾರ್ಚ್ ವರೆಗೂ ಇರುತ್ತೆ. ಈ ಅರೇಬಿಕಾ ಮತ್ತು ರೋಬಸ್ಟಾದಲ್ಲಿ ಕಾಫಿ ಯಾವ ತರ ಅಂದ್ರೆ ಒಂದೇ ಸಮನಾಗಿ ಒಂದೇ ಕಾಲಕ್ಕೆ ಕಾಫಿ ಯಾವತ್ತೂ ಹಣ್ಣು ಆಗೋದಿಲ್ಲ. ಇದೊಂದು ವಿಶಿಷ್ಟವಾದ ಕಾಫಿಯ ಗುಣ. ಹಾಗಾಗಿ ನಾವು ಕಾಫಿಯಲ್ಲಿ ಬಹುಮುಖ್ಯವಾಗಿ ಎರಡು ವಿಧಾನಗಳಿಂದ ಅಥವಾ ಎರಡು ಪದ್ಧತಿಗಳನ್ನ ಕೊಯ್ಲು ಮಾಡ್ಲಿಕ್ಕೆ ಬಳಸ್ತೀವಿ. ಮೊದಲನೇದಾಗಿ ಆಯ್ದು ಕುಯ್ಯೋದು. ಯಾವ ತರ ಅದು ಹಣ್ಣಾಗ್ತಾ ಹೋಗುತ್ತೋ ಹಣ್ಣು ಆದಂಗಾದಂಗೆ ಕಾಫಿಯನ್ನ ಕುಯ್ತಾ ಹೋಗ್ತೀವಿ, ಅದನ್ನ ಆಯ್ದು ಕುಯ್ಯೋದು ಅಂತ ಹೇಳ್ತೀವಿ, ಸೆಲೆಕ್ಟಿವ್ ಹಾರ್ವೆಸ್ಟಿಂಗ್. ಸಾಮಾನ್ಯವಾಗಿ ಅರೇಬಿಕಾ ತಳಿಗೆ ಅಳವಡಿಸ್ಕೊಂಡ್ರೆ ಇನ್ನೊಂದು ಒಟ್ಟು ಗುಯ್ಯೋದು ಅಂತ ಹೇಳ್ತೀವಿ. ಒಟ್ಟು ಗುಯ್ಯೋದನ್ನ ನಾವು ರೋಬಸ್ಟಾಕ್ಕೆ ಅಳವಡಿಸ್ಕೊಳ್ತೀವಿ. ಯಾಕೆ ಅಂದ್ರೆ ಅದರಲ್ಲಿನ ಹಣ್ಣಿನ ಗೊಂಚಲು ರಚನೆ ಆತರ ಇರುತ್ತೆ, ತುಂಬಾ ಟೈಟ್ ಆಗಿರುತ್ತೆ, ಕಷ್ಟಕರವಾಗಿರುತ್ತೆ ಕೊಯ್ಲಿಗೆ. ಹಾಗಾಗಿ ಆಯ್ದು ಕುಯ್ಯೋದನ್ನ ಅರೇಬಿಕಾಗೆ ಅಳವಡಿಸ್ಕೊಳ್ತೀವಿ. ಈ ಆಯ್ದು ಕುಯ್ಯೋದ್ರಿಂದ ನಮ್ಗೆ ತುಂಬಾ ಸಮಯ ಬೇಕಾಗುತ್ತೆ, ಯಾಕಂದ್ರೆ ಹಣ್ಣು ಆದಂಗೆಲ್ಲ ಕುಯ್ಕೊಂಡು ಹೋಗ್ಬೇಕಾಗುತ್ತೆ. ಹಾಗೆ ಕುಯ್ಯೋದ್ರಿಂದ 2-3 ಬಾರಿ ನಾವು ಅರೇಬಿಕಾ ಫಸಲನ್ನ ಕುಯ್ಬೇಕಾಗುತ್ತೆ. ಅದೇ ತರ ಒಟ್ಟು ಗುಯ್ಯೋದಂತ ಏನ್ ಹೇಳ್ತೀವಿ, ಸ್ಟ್ರಿಪ್ಪಿಂಗ್. ಇದನ್ನ ಸಾಮಾನ್ಯವಾಗಿ ರೋಬಸ್ಟ ಬೆಳೆಗಾರರು ಇದನ್ನ ಬಳಸ್ತಾರೆ. ನಾವು ಸ್ಟ್ರಿಪ್ಪಿಂಗ್ ಅಥವಾ ಒಟ್ಟು ಗುಯ್ಯೋದನ್ನ ನಾವು ಯಾವಾಗ ಮಾಡ್ತೀವಿ ಅಂದ್ರೆ ಮಿತವ್ಯಯದ ದೃಷ್ಟಿಯಿಂದ, ಯಾಕಂದ್ರೆ ಖರ್ಚು ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಂಡೇ ನಾವು ಯಾವ್ದಾದ್ರು ಮಾಡ್ಬೇಕಾಗುತ್ತೆ. ಯಾವಾಗ 90% ಕಾಫಿ ಹಣ್ಣಾಗಿರುತ್ತೋ ಆವಾಗ ನಾವು ಈ ಒಟ್ಟು ಗುಯ್ಯೋದನ್ನ ಅಳವಡಿಸ್ಕೋಬೇಕು. ಈ ಒಟ್ಟು ಗುಯ್ಯೋದ್ರಿಂದ ನಮ್ಗೆ ಕಡಿಮೆ ಶ್ರಮ ಹಾಗೂ ಕಡಿಮೆ ಸಮಯದಲ್ಲಿ ಕಾಫಿಯನ್ನ ಕುಯ್ಯಬಹುದಾಗಿದೆ. ಇವೆರಡು ಕ್ರಮಗಳನ್ನ ಭಾರತದಲ್ಲಿ ನೋಡಬಹುದು. ಒಂದಿದು ಆಯ್ದು ಕುಯ್ಯೋದು, ಎರಡನೇದು ಒಟ್ಟು ಗುಯ್ಯೋದು. ಕುಯ್ಯುವಾಗ ಯಾವ ತರಹದ ಬುಟ್ಟಿಗಳನ್ನ ಚೀಲಗಳನ್ನ ಬಳಸ್ಬೇಕು ಅಂತ ನೋಡೋದಾದ್ರೆ, ಯಾವ ಬುಟ್ಟಿಗೂ ಅಥವಾ ಚೀಲಗಳನ್ನ ಬಳಸ್ತೀವಿ ಅವು ಸ್ವಚ್ಛವಾಗಿರಬೇಕು ಹಾಗೂ ಅವಾಗವಾಗ ಸ್ವಚ್ಛ ಮಾಡ್ಕೊಂಡಿರ್ಬೇಕು. ಎರಡನೇದು ನಾವು ಯಾವುದೇ ಕಾರಣಕ್ಕೂ ಗೊಬ್ಬರದ ಚೀಲಗಳನ್ನ ಬಳಸಬಾರ್ದು. ಕಾಫಿ ಹಣ್ಣು ಕುಯ್ಲಿಕ್ಕೆ ಗೊಬ್ಬರದ ಚೀಲಗಳನ್ನ ಬಳಸೋದ್ರಿಂದ ಕಾಫಿ ತುಂಬಾ ಸೂಕ್ಷ್ಮವಾದ ಪದಾರ್ಥ ಆಗಿರೋದ್ರಿಂದ ಅದು ಗೊಬ್ಬರದ ವಾಸನೆಯನ್ನ ಹೀರಿಕೊಂಡು ಅದರ ಪೇಯದ ಗುಣಮಟ್ಟ ಕಡಿಮೆ ಆಗ್ಲಿಕ್ಕೆ ಪಾತ್ರ ವಹಿಸುತ್ತೆ, ಗೊಬ್ಬರ ಚೀಲ ಆ ತರ ಎಲ್ಲ ಬಳಸೋದ್ರಿಂದ. ಹಾಗಾಗಿ ಯಾವ ಒಂದು ಚೀಲ ಮತ್ತೆ ಬುಟ್ಟಿಗಳನ್ನ ಬಳಸ್ತೀವೋ ಕೊಯ್ಲಿಗೆ ಅವು ಶುದ್ಧವಾಗಿರಬೇಕು ಸರ್. ಇನ್ನು ಮುಖ್ಯವಾಗಿ ನಾವು ಕಾಫಿಯನ್ನ ಕೊಯ್ಲು ಮಾಡುವಾಗ ನೆಲಕ್ಕೆ ಬೀಳುವಂತ ಸಂದರ್ಭ ಇರುತ್ತೆ ಹಣ್ಣುಗಳು. ಹೌದು ಹೌದು, ಕಾಫಿ ಹಣ್ಣುಗಳನ್ನು ಕೆಲವನ್ನ ಗಿಡದಲ್ಲೇ ಬಿಡೋ ಸಾಧ್ಯತೆನೂ ಇರುತ್ತೆ. ಇವುಗಳ ಬಗ್ಗೆ ಎಲ್ಲ ಏನು ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ? ಒಟ್ಟು ಗುಯ್ಯೋದು ಅಂತ ನಾನು ಏನ್ ಹೇಳಿದೆ ಸರ್, ಆ ಒಟ್ಟು ಗುಯ್ಯೋದ್ರಲ್ಲಿ ನಾವು ಯಾವುದನ್ನು ಬಿಡೋದಿಲ್ಲ. ವಿಶೇಷವಾಗಿ ರೋಬಸ್ಟಾದಲ್ಲಿ ಒಟ್ಟು ಗುಯ್ಯದ 90% ಹಣ್ಣಾದಾಗ ಅಲ್ಲಿ ಯಾವುದೇ ಹಣ್ಣನ್ನ ಗಿಡದಲ್ಲಿ ಬಿಡೋ ಒಂದು ಸಾಧ್ಯತೆ ಕಡಿಮೆ. ರೋಬಸ್ಟಾದಲ್ಲಿ ಒಟ್ಟು ಗುಯ್ಯುವಾಗ ಈ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಒಟ್ಟು ಗುಯ್ಯುವಾಗ ಲಾಭ ಏನೋ ಕೊಡ್ತಾರೆ ಅಥವಾ ಏನೋ ಒಂದು ಅವ್ರ ಟಾರ್ಗೆಟ್ ರೀಚ್ ಆಗ್ಬೇಕು ಅಂತ ಹೇಳಿ ಆ ದಿನದ್ದು ಅವ್ರ ಕೆಳಗಡೆ ಮ್ಯಾಟ್ ಹಾಕೊಳ್ತಾರೆ ಚಾಪೆಗಳನ್ನ. ಪಾಲಿಥಿನ್ ಹಾಳೆಗಳನ್ನ ಮರದಡಿ ಹಾಕೊಂಡ್ ಬಿಟ್ಟು ಅದರಲ್ಲಿ ಒಟ್ಟುಗೂಯ್ದು ಅದರಲ್ಲಿ ಬಿದ್ದಿರೋದನ್ನ ಕೊನೆಯದಾಗಿ ಅವರು ಚೀಲಗಳಿಗೆ ತುಂಬಿಸ್ಕೊಳ್ತಾರೆ. ಇದು ರೋಬಸ್ಟಾದಲ್ಲಿ. ಅರೇಬಿಕಾದಲ್ಲಿ ಒಂದೊಂದು ಬೀಳುತ್ತೆ ಅರೇಬಿಕಾ, ಯಾಕಂದ್ರೆ ನಾವು 2-3 ಬಾರಿ ಕೊಯ್ಲು ಕೊಯ್ತೀವಿ ಅರೇಬಿಕಾದಲ್ಲಿ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಅರೇಬಿಕಾ ಕೊಯ್ಲು ಪೂರ್ಣಗೊಂಡ ನಂತರ ಹುಣುಕುಲು ಅಂತ ಏನ್ ಹೇಳ್ತೀವಿ, ಗ್ಲೀನಿಂಗ್ಸ್, ಆ ಹುಣುಕುಲನ್ನ ಆರಿಸ್ತೀವಿ. ಅರೇಬಿಕಾ ಕೊಯ್ಲಿನ ಹಣ್ಣು ಕೊಯ್ಯುವುದು ಕೊನೆಗೊಂಡಾಗ, ಕೊಯ್ಯುವಾಗ ಒಂದೆರಡು ಅಲ್ಲಲ್ಲಿ ಬಿದ್ದಿರುತ್ತೆ, ಅದನ್ನ ಕೊಯ್ಲು ಕೊಯ್ಯೋದು ಪೂರ್ಣಗೊಂಡ ನಂತರ ದನಗಳನ್ನ ಬಿಟ್ಟು ಅದನ್ನ ಆರಿಸ್ತೀವಿ. ಅದಕ್ಕೆ ಗ್ಲೀನಿಂಗ್ಸ್ ಅಂತ ಏನ್ ಹೇಳ್ತೀವಿ, ಹುಣುಕುಲು ಅಂತ ಕರಿತೀವಿ ಕನ್ನಡದಲ್ಲಿ. ಅದನ್ನ ಆರ್ಕೊಂಡ್ಬಿಟ್ಟು ಪ್ರತ್ಯೇಕವಾಗಿ ಒಣಗಿಸಿ ಚೀಲಗಳನ್ನ ತುಂಬಿಸಿ ದ್ವಿತೀಯ ಸಂಸ್ಕರಣಾ ಘಟಕಗಳಿಗೆ ಕಳಿಸ್ತೀವಿ. ಕೊಯ್ದಂತ ಕಾಫಿಯ ಸಂಸ್ಕರಣೆಗೆ ಬಂದ್ರೆ ಹಸಿ ಸಂಸ್ಕರಣೆ ಅಂತ ತಾವು ಹೇಳಿದ್ರಿ. ಸಾಧಾರಣವಾಗಿ ಅದು ಬೇಳೆ ಮಾಡೋದು ಅಥವಾ ಪಾರ್ಚ್ಮೆಂಟ್ ಮಾಡೋದು ಅಂತ ನಮ್ಮ ರೈತರು ಮಾತಾಡ್ಕೊಳ್ತಾ ಇರ್ತಾರೆ. ಈ ಪಾರ್ಚ್ಮೆಂಟ್ ವಿಧಾನವನ್ನ ಸ್ವಲ್ಪ ವಿವರಿಸ್ತೀರಾ? ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಕಾಫಿಗೆ ಅದು ಪಾರ್ಚ್ಮೆಂಟ್ ಕಾಫಿ ಅಂತಾರಾಷ್ಟ್ರೀಯ ಮಾರುಕಟ್ಟೆ ತುಂಬಾ ವಿಶೇಷವಾದ ಸ್ಥಾನವನ್ನ ಪಡೆದಿದೆ. ಯಾಕೆ ಅಂತಂದ್ರೆ ಇವಾಗ ಆಲ್ರೆಡಿ ಹೇಳಿದ ಹಾಗೆ ಅರೇಬಿಕಾದ 80% ಭಾಗ ಮಾತ್ರ ನಾವು ಸೇವೆ ಸಂಸ್ಕರಣದಿಂದ ಅಂದ್ರೆ ಪಾರ್ಚ್ಮೆಂಟ್ ಕಾಫಿನ ತಯಾರಿಸ್ತೀವಿ. ಆದ್ರೆ ನಮ್ಗೆ ಇರೋ ಒಂದು ಪ್ರಾಮುಖ್ಯತೆ ರೋಬಸ್ಟ ಪಾರ್ಚ್ಮೆಂಟ್ ಅಂತಲೂ ತುಂಬಾ ಲಾಭ ಇದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ. ಇದನ್ನ ಗಮನದಲ್ಲಿಟ್ಕೊಂಡು ನಾವು ಜಾಸ್ತಿ ಇವಾಗ ಅರೇಬಿಕಾ ರೋಬಸ್ಟ್ ಅಂದೇನೆ ಯಾರಿಗೆ ಆ ಪಾರ್ಚ್ಮೆಂಟ್ ಕಾಫಿ ತಯಾರಿಸಲಿಕ್ಕೆ ಬೇಕಾದ ಒಂದು ಸೌಲಭ್ಯಗಳು ಅಂದ್ರೆ ಒಂದು ಶುದ್ಧವಾದ ನೀರಿನ ಸರಬರಾಜು, ಪಲ್ಪಿಂಗ್ ಯಂತ್ರಗಳು ಹಾಗೂ ಒಣಗಿಸುವ ಮಹಡಿ, ಅಂದ್ರೆ ನಮ್ಗೆ ಕಾಫಿಯನ್ನ ಸಂಸ್ಕರಿಸಿದ ನಂತರ ಒಣಗಿಸ್ಲಿಕ್ಕೆ ವಿಶಾಲವಾದ ಅಚ್ಚುಕಟ್ಟಾದ ಕಣಗಳು ಬೇಕು. ಈ ತರ ಮೂಲಭೂತ ಸೌಕರ್ಯಗಳು ಯಾವ ಬೆಳೆಗಾರರಿಗೆ ಇರ್ತದೆಯೋ ಅವರು ಈ ಪಾರ್ಚ್ಮೆಂಟ್ ಕಾಫಿ ಅಥವಾ ನಾವು ಪ್ಲಾಂಟೇಶನ್ ಕಾಫಿ ಅಂತ ಏನ್ ಹೇಳ್ತೀವಿ ಅದನ್ನ ತಯಾರಿಸ್ತಾರೆ. ಪಾರ್ಚ್ಮೆಂಟ್ ಕಾಫಿ ತಯಾರಿಸ್ಲಿಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಮೊದಲನೇದಾಗಿ ಹಣ್ಣುಗಳನ್ನ ಕುಯ್ಬೇಕು. ಇವಾಗ ಎಕೋಪಲ್ಪರ್ ಬಂದಿರೋದ್ರಿಂದ ಒಂದ್ ಸ್ವಲ್ಪ ಕಾಯಿ ಇದ್ರೂ ಪರವಾಗಿಲ್ಲ, ಯಾಕಂದ್ರೆ ಎಕೋಪಲ್ಪರ್ ಅಲ್ಲಿ ಕಾಯಿ ಮತ್ತೆ ಹಣ್ಣನ್ನು ಪ್ರತ್ಯೇಕಗೊಳಿಸುವ ಒಂದು ಅಳವಡಿಕೆ ಇದೆ. ಹಳೆಯ ಪಲ್ಪರ್ ಗಳನ್ನ ನೋಡೋದಾದ್ರೆ ಹಸಿ ಪದ್ಧತಿ ಅಥವಾ ತೆವೆ ಸಂಸ್ಕರಣದಿಂದ ಪಾರ್ಚ್ಮೆಂಟ್ ಕಾಫಿನ ತಯಾರಿಸ್ಲಿಕ್ಕೆ ಬಹುಮುಖ್ಯವಾಗಿ ಹಣ್ಣುಗಳನ್ನೇ ಕುಯ್ಬೇಕಾಗುತ್ತೆ. ಯಾಕೆ ಅಂದ್ರೆ ಕಾಯಿ ಕುಯ್ಯೋದ್ರಿಂದ ನಮ್ಮ ಒಂದು ಕಾಫಿ ಪೇಯದ ಗುಣಮಟ್ಟ ಚೆನ್ನಾಗಿ ಇರೋದಿಲ್ಲ. ಎರಡನೇದಾಗಿ ಜಾಸ್ತಿ ಮಾಗಿದ ಹಣ್ಣನ್ನ ಕುಯ್ಯೋದ್ರಿಂದ ಕಂದು ಬಣ್ಣದ ಬೀಜಗಳ ಕಾಫಿಯ ಪೇಯ ನಮ್ಗೆ ಸಿಗುತ್ತೆ. ಹಾಗಾಗಿ ಪಾರ್ಚ್ಮೆಂಟ್ ಕಾಫಿಯನ್ನ ಮಾಡ್ಲಿಕ್ಕೆ ಎಷ್ಟಾಗುತ್ತೋ ಅಷ್ಟು ಹಣ್ಣನ್ನೇ ಕುಯ್ಯುವುದು ಸೂಕ್ತ. ಎರಡನೇದಾಗಿ ಕಾಫಿಯನ್ನ ಇವತ್ತು ಕುಯ್ಲು ಮಾಡಿದ ತಕ್ಷಣವೇ ಪಲ್ಪ್ ಮಾಡೋದ್ರಿಂದ ಕಾಫಿಯ ಗುಣಮಟ್ಟವನ್ನ ಕಾಯ್ಕೊಳ್ಬಹುದು. ಒಂದು ವೇಳೆ ತೊಂದರೆಯಿಂದಾಗಿ ಮರುದಿನ ನಾವು ಪಲ್ಪ್ ಮಾಡಬೇಕನ್ನೋ ಪರಿಸ್ಥಿತಿ ಬಂದಾಗ ಅದನ್ನ ನೀರಿನಲ್ಲಿ ಇಡೋದು ಸೂಕ್ತ. ನೀರಿನಲ್ಲಿ ಇಟ್ಬಿಟ್ಟು ಮರುದಿನ ಅದನ್ನ ಪಲ್ಪ್ ಮಾಡಬಹುದು. ಇದು ತೆವೆ ಸಂಸ್ಕರಣಾ ಪದ್ಧತಿಯಲ್ಲಿ ಬಹುಮುಖ್ಯವಾಗಿ ಅಳವಡಿಸಿಕೊಳ್ಳಬೇಕಾದಂತ ಒಂದು ಕ್ರಮ. ಪಲ್ಪ್ ಅಂದ್ರೆ ಕಾಫಿ ಹಣ್ಣಿನ ಸುತ್ತಲ್ಲಿರುವ ಸಿಪ್ಪೆ ಕವಚ, ಅದನ್ನ ತೆಗೆಯೋದನ್ನೇ ಪಲ್ಪಿಂಗ್ ಅಂತ ಹೇಳ್ತೀವಿ. ಅದ್ ಪಲ್ಪಿಂಗ್ ಮಾಡ್ಲಿಕ್ಕೆ ಯಂತ್ರಗಳಿದಾವು, ಪಲ್ಪರ್ ಮಷೀನ್ಸ್ ಗಳಿದಾವು, ಅದನ್ನ ನಾವು ಬಳಸ್ಕೊಂಡು ಈ ಪಲ್ಪಿಂಗ್ ಆಪರೇಷನ್ ಮಾಡ್ತಾರೆ, ಪಲ್ಪನ್ನ ತೆಗೀತಾರೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಕಾಫಿಯಲ್ಲಿ 2 ಬೀಜಗಳಿರುತ್ತೆ. ಆ ಬೀಜಗಳ ಸುತ್ತಲಿನ ಕೆಂಪು ಪೊರೆ ಅದನ್ನ ತೆಗೆಯೋದನ್ನೇ ಪಲ್ಪಿಂಗ್ ಅಂದ್ಬಿಟ್ಟು 2 ಬೀಜಗಳ ಸುತ್ತಲೂ ಸ್ಲೇಜ್ ಅನ್ನೋ ಅಂಟಿ ಇರುತ್ತೆ. ನೆಕ್ಸ್ಟ್ ಅದನ್ನ ತೆಗಿಬೇಕು. ಅದನ್ನ ತೆಗಿಲಿಕ್ಕೆ 2-3 ವಿಧಾನಗಳಿದೆ. ಅದರಲ್ಲಿ ಹುದುಗುವಿಕೆ ಅಂತ ನಾವ್ ಏನ್ ಹೇಳ್ತೀವಿ ಕನ್ನಡದಲ್ಲಿ, ಅದೇ ಫರ್ಮೆಂಟೇಷನ್, ಆ ಒಂದು ವಿಧಾನ. ಎರಡನೇದು ಕಿಣ್ವಗಳನ್ನ ಬಳಸಿಕೊಂಡು ಅಂಟನ ತೆಗೆಯುವುದು. ಮೂರನೇದು ಯಂತ್ರಗಳನ್ನ ಬಳಸಿ ತೆಗೆಯುವುದು. ಈ ಮೊದಲನೇ ವಿಧಾನ ಅಂದ್ರೆ ಫರ್ಮೆಂಟೇಷನ್ ಅಥವಾ ಹುದುಗುವಿಕೆ ವಿಧಾನಕ್ಕೆ ಬಂದ್ರೆ ಪಲ್ಪ್ ಮಾಡಿದ ನಂತರ ಪಲ್ಪ್ ಮಾಡಿದ ಬೀಜಗಳನ್ನ ಸಿಪ್ಪೆ ಹೋದ ಮೇಲೆ ಹುದುಗುವಿಕೆ ತೊಟ್ಟಿ ಅಂತ ಬರುತ್ತೆ, ಅದರಲ್ಲಿ ಇಟ್ಬಿಟ್ಟು ಅರೇಬಿಕಾದ ಅಂಟು ಅಷ್ಟು ಗಟ್ಟಿ ಇರೋದಿಲ್ಲ, ಸ್ಟಿಕ್ಕಿ ಇರೋದಿಲ್ಲ. ಹಾಗಾಗಿ ಅದಕ್ಕೆ ಒಂದು 24-36 ಗಂಟೆ ಒಳಗಡೆನೆ ಲೋಳೆ ಹೋಗ್ಬಿಡುತ್ತೆ. ಅದೇ ರೋಬಸ್ಟ್ ಆಗಿ ಬಂದ್ರೆ 48-72 ಗಂಟೆ ಬೇಕಾಗುತ್ತೆ. ಯಾಕಂದ್ರೆ ರೋಬಸ್ಟದ ಅಂಟು ತುಂಬಾ ಗಟ್ಟಿ ಆಗಿರುತ್ತೆ, ಲೋಳೆ ಲೋಳೆ ಆಗಿರೋದ್ರಿಂದ ಅದು ತುಂಬಾ ಕಷ್ಟ. ಹಾಗೂ ಹುದುಗುವಿಕೆ ಅಥವಾ ಅಂಟು ಹೋಗಲಾಡಿಸುವುದು ಅಂತ ಏನ್ ಹೇಳ್ತೀವಿ, ಇದು ನಮ್ಮ ವಾತಾವರಣದ ಉಷ್ಣತೆ ಮೇಲೂ ಅವಲಂಬಿತವಾಗಿದೆ. ಉಷ್ಣತೆ ಜಾಸ್ತಿ ಇದ್ದಾಗ ಬೇಗ ಕಾಫಿ ಬೀಜಗಳ ಲೋಳೆ ಬಿಟ್ಕೊಳ್ಳುತ್ತೆ, ಶೀತ ಪ್ರಮಾಣ ಜಾಸ್ತಿ ಇದ್ದಾಗ ತುಂಬಾ ಸಮಯ ಹಿಡಿಯುತ್ತೆ. ಹಾಗಾಗಿ ಇನ್ನೊಂದು ಮುಂಜಾಗ್ರತೆ ಕ್ರಮ ಏನ್ ವಹಿಸ್ಬೇಕು ಅಂತ ನೋಡೋದಾದ್ರೆ, ಈ ಹುದುಗುವಿಕೆ ಕಂಟ್ರೋಲ್ ಮಾಡ್ಬೇಕು. ಯಾವ ತರ ಅಂತಂದ್ರೆ, ಹುದುಗುವಿಕೆ ಜಾಸ್ತಿ ಆದ್ರೆ ಅಂತಿಮ ಉತ್ಪನ್ನದ ಕಷಾಯ ಹುಳಿ ಆಗುತ್ತೆ. ಹುದುಗುವಿಕೆ ಕಡಿಮೆ ಆದ್ರೆ ಏನಾಗುತ್ತೆ ಅಂತಂದ್ರೆ ಅಂಟು ಅಂತ ಏನ್ ಹೇಳ್ತೀವಿ ಮ್ಯೂಸಿಲೇಜ್ ಕಾಫಿ ಬೀಜದ ಮೇಲೆ ಹಾಗೆ ಉಳಿದ್ಬಿಟ್ಟು ಅದು ಮೌಲ್ಡ್ ಬೂಸ್ಟ್ ಬೆಳೆಯಕ್ಕೆ ಸಹಾಯ ಆಗುತ್ತೆ. ಬೂಸ್ಟ್ ಬೆಳೆದು ಕೊನೆಯ ಒಂದು ಕಾಫಿ ಪೇಯ ಹಾಳಾದ ವಾಸನೆ ಬರುತ್ತೆ. ಹಾಗಾಗಿ ನಾವು ಅವಾಗ ಅವಾಗ ಚೆಕ್ ಮಾಡಿಕೊಂಡು ಕೈಯಲ್ಲಿ ಹಿಚ್ಚಿಕ್ಕಿದಾಗ ಕಲ್ಲುಗಳ ತರ ಶಬ್ದ ಬರಬೇಕು. ಆ ತರ ಶಬ್ದ ಬಂದಾಗ ಅದು ಸರಿಯಾದ ಪ್ರಮಾಣದಲ್ಲಿ ಹುದುಗುವಿಕೆ ಆಗಿದೆ ಅಂತ ಹೇಳ್ಬಹುದು. ಇದು ನೈಸರ್ಗಿಕ ಹುದುಗುವಿಕೆ. ಎರಡನೇದಾಗಿ ಕಿಣ್ವಗಳನ್ನ ಬಳಸಿ, ಇವು ಆಗಾಗಲೇ ಮಾರುಕಟ್ಟೆಯಲ್ಲಿ ಸುಮಾರು ವರ್ಷಗಳಿಂದ ಪೆಕ್ಟಿನೋಲೈಟಿಕ್ ಕಿಣ್ವಗಳಂತ ಇದೆ, ಅದನ್ನ ಬಳಸಿ ರಾಶಿಯ ಪ್ರಮಾಣದ ಮೇಲೆ ಅದರಲ್ಲಿ ಎಲ್ಲ ಮಾರ್ಗಸೂಚಿಗಳಿರುತ್ತೆ ಅದನ್ನ ಅನುಸರಿಸಿ ಆ ಕಿಣ್ವಗಳನ್ನ ಬಳಸಿನೂ ಈ ಅಂಟನ್ನ ತೆಗೆಯಬಹುದು. ಇನ್ನು ಮೂರನೇದಾಗಿ ಯಂತ್ರಗಳನ್ನ ಬಳಸಿಕೊಂಡು ವಾಷರ್ಸ್ ಅಥವಾ ಡಿಮಿಸಲೈಸೇಷನ್ ಮಷಿನ್ಸ್ ಅನ್ನ ಬಳಸಿ ಕಾಫಿ ಬೀಜದ ಸುತ್ತಲಿನ ಲೋಳೆಯನ್ನ ತೆಗೆಯಬಹುದು. ಇದು ರೋಬಸ್ಟ ಬೆಳೆಗೆ ತುಂಬಾ ಅನುಕೂಲಕರ. ಯಾಕೆ ಅಂತಂದ್ರೆ ನಾನು ಅವಾಗ್ಲೇ ಹೇಳಿದ ಹಾಗೆ ರೋಬಸ್ಟದ ಅಂಟು ತುಂಬಾ ಗಟ್ಟಿಯಾಗಿ ಸ್ಟಿಕ್ಕಿಯಾಗಿ ಇರೋದ್ರಿಂದ ನೈಸರ್ಗಿಕ ಹುದುಗುವಿಕೆಯ ನಂತರ ಯಂತ್ರಗಳನ್ನ ಬಳಸಿದರೆ ಕಾಫಿ ರೋಬಸ್ಟಾದ ಅಂಟನ್ನ ತೆಗೆಯಲಿಕ್ಕೆ ತುಂಬಾ ಸಹಕಾರಿ ಅಂತ ನಾನು ಹೇಳ್ತೀನಿ. ಸಿಪ್ಪೆ ಮತ್ತೆ ಅಂಟನ್ನ ತೆಗೆದ್ಮೇಲೆ ಮತ್ತೆ ನಾವು ಏನ್ ಮಾಡಬೇಕಾಗತ್ತೆ? ಕ್ಲೀನ್ ಕಾಫಿ ಅಥವಾ ಶುದ್ಧವಾದ ಕಾಫಿ ಬೇಳೆ ಅದು ಬೇಕು. ಸೊ ಮೊದಲನೇದಾಗಿ ಸಿಪ್ಪೆ ತೆಗೆದ್ವಿ, ನೆಕ್ಸ್ಟ್ ಅಂಟ್ ಇರುತ್ತೆ ಅಂಟ್ ತೆಗೆದ್ವಿ, ನೆಕ್ಸ್ಟ್ ಪಾರ್ಚ್ಮೆಂಟ್ ಕಾಫಿ ಇವಾಗ ರೆಡಿ ಆಯ್ತು ಅಂದ್ರೆ ಇದು ಹಸಿ ಪಾರ್ಚ್ಮೆಂಟ್ ಕಾಫಿ. ನಮ್ಗೆ ಎಲ್ಲಾ ಬೆಳೆಗಳ ತರ ಒಣಗಿಸುವಿಕೆ ಒಂದು ಹಂತ ಏನಂತ ಹೇಳ್ತೀವಿ ಅದು ಬಹುಮುಖ್ಯ. ಎಲ್ಲಾ ಬೆಳೆಗಳಲ್ಲಿನ ಬೆಳೆಯ ಆಂತರಿಕ ಗುಣಮಟ್ಟ ಹೆಚ್ಚಲಿಕ್ಕೆ ಅಂತ ನಾನು ಹೇಳಲ್ಲ, ಕಾಪಾಡಿಕೊಂಡು ಮುನ್ನುಗ್ಲಿಕ್ಕೆ ಕ್ಲಿಷ್ಟಕರವಾದ ಹಂತ. ಯಾಕೆ ಅಂತಂದ್ರೆ ಒಣಗಿಸುವಿಕೆ ಸರಿಯಾದ ಹಂತದಲ್ಲಿ ಸರಿಯಾಗಿ ಮಾಡದೆ ಹೋದ್ರೆ ಅದು ಇನ್ನೊಂದು ರೂಪವನ್ನ ಅಥವಾ ಅದು ಇನ್ನೊಂದು ಬೇರೆಯೇ ಒಂದು ಮಾರ್ಗಕ್ಕೆ ತೆಗೆದುಕೊಂಡು ಹೋಗಿ ಬೆಳೆಯ ಒಂದು ಮೌಲ್ಯವನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ತಲುಪಿರ್ತೀವಿ. ಹಾಗಾಗಿ ಈ ಒಣಗಿಸುವಿಕೆ ಹಂತದಲ್ಲಿ ಏನಾಗುತ್ತೆ ಅಂತಂದ್ರೆ, ಒಣಗಿಸುವ ಪಾರ್ಚ್ಮೆಂಟ್ ಅನ್ನ ತಗೊಂಡ್ ಬಂದು ಒಣಗಿಸುವ ಮಹಡಿ ಬೇಕು. ಇಲ್ಲಿ ಒಣಗಿಸುವ ಮಹಡಿ ಯಾವ ತರ ಇರಬೇಕು ಅಂತಂದ್ರೆ ನಯವಾಗಿರಬೇಕು, ರಾಶಿಯ ಆಧಾರದ ಮೇಲೆ ವಿಶಾಲವಾಗಿರಬೇಕು, ಯಾವುದೇ ಬಿರುಕುಗಳಿರಬಾರ್ದು, ಹಾಗೂ ಕೊಯ್ಲು ಸ್ಟಾರ್ಟ್ ಆಗೋ ಮುನ್ನನೆ ವೀಡಿಸೈಡ್ ಎಲ್ಲ ಸ್ಪ್ರೇ ಮಾಡಬಾರ್ದು. ಯಾಕಂದ್ರೆ ಕಳೆಗಳೆಲ್ಲ ಬಂದಿರುತ್ತೆ ಒಣಗಿಸುವ ಮಹಡಿಲಿ, ಅದನ್ನೆಲ್ಲ ಕಳೆನಾಶಕಗಳನ್ನ ಬಳಸಿ ತೆಗಿಬಾರ್ದು. ಎಷ್ಟಾಗುತ್ತೋ ಅಷ್ಟು ಮ್ಯಾನುವಲ್ ಆಗಿನೇ ಕಳೆ ತೆಗೆದು. ಇನ್ನೊಂದೇನಂದ್ರೆ ಈ ಒಣಗಿಸುವ ಮಹಡಿಗಳು ಕಾಂಕ್ರೀಟ್ ಅಥವಾ ಸಿಮೆಂಟ್ ಆಗಿರಬೇಕು. ಯಾವುದೇ ಕಾರಣಕ್ಕೂ ಸಗಣಿಯಿಂದ ಸಾರಿಸಿದ ಮಹಡಿಗಳಾಗಿರಬಾರ್ದು. ಈ ಸಗಣಿಯಿಂದ ಸಾರಿಸಿದ ಮಹಡಿಗಳಾಗಿದ್ದು ಏನಾಗಿರುತ್ತೆ, ಕಾಫಿ ತುಂಬಾ ಸೂಕ್ಷ್ಮವಾಗಿರೋದ್ರಿಂದ ಸಗಣಿಯ ವಾಸನೆಯನ್ನ ಹೀರ್ಕೊಂಡು ನಮ್ಮ ಕಪ್ ಅಂತ ನಾವು ಪೇಯದ ಗುಣಮಟ್ಟ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಮಣ್ಣಿನ ವಾಸನೆ ಅಥವಾ ಸಗಣಿಯ ವಾಸನೆ ಬಂದ್ಬಿಟ್ಟು ಕಾಫಿಯ ಗುಣಮಟ್ಟ ಹಾಳಾಗುವಲ್ಲಿ ಅದು ಒಂದು ಪಾತ್ರವನ್ನ ವಹಿಸುತ್ತೆ ಅಂತ ಹೇಳ್ತೀನಿ. ಈ ಪಾರ್ಚ್ಮೆಂಟ್ ಅನ್ನ ನಾವು ಒಣಗಿಸುವ ಮಹಡಿಗೆ ತಂದಾಗ ಅದನ್ನ ಮೊದಲನಾದಾಗಿ ಸರ್ಫೇಸ್ ಡ್ರೈಯಿಂಗ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಮೇಲ್ಮೈ ಒಣಗಿಸುವಿಕೆ, ಅದನ್ನ ನಾವು ಟ್ರೇಸ್ ಇಟ್ಬಿಟ್ಟು ಅಂದ್ರೆ ತಂತಿ ಜಾಲರಿನ ಇಟ್ಬಿಟ್ಟು ಅದ್ರ ಮೇಲೆ ಒಣಗಿಸೋದು. ಎರಡನೇದಾಗಿ ಒಣಗಿಸುವ ಮಹಡಿಲಿ ಆ ಸರ್ಫೇಸ್ ಡ್ರೈಯಿಂಗ್ ಗೆ ಒಂದರಿಂದ ಎರಡು ದಿನ ಬೇಕಾಗುತ್ತೆ. ಈ ಸರ್ಫೇಸ್ ಡ್ರೈಯಿಂಗ್ನ ರಾಶಿಯ ಒಂದು ದಪ್ಪ ಒಂದ್ 4-7 cm ಆಯ್ಕೋಬಹುದು ಟ್ರೇಸ್ ಮೇಲೆ. ಈ ಟ್ರೇಸ್ ಸರ್ಫೇಸ್ ಡ್ರೈಯಿಂಗ್ ಆದ ನಂತರ ನೇರವಾಗಿ ಸೂರ್ಯನ ಬಿಸಿಲಿನಲ್ಲಿ ಕಣಕ್ಕೆ ಹಾಕಬಹುದು. ಈ ಕಣಕ್ಕೆ ಹಾಕಿದಾಗ ಅದರ ರಾಶಿಯ ದಪ್ಪ 7-10 cm ಹರಡಬಹುದು. 2-3 ದಿನದ ನಂತರ ಪ್ರತಿದಿನ ರಾಶಿಯನ್ನ ಹೀಟ್ ಮಾಡಿ ತದನಂತರ ಅದನ್ನ ಪ್ಲಾಸ್ಟಿಕ್ ಹಾಳೆಗಳಿಂದ ಹೊದಿಸಬೇಕು. ಇದು ಯಾಕೆ ಮಾಡ್ಬೇಕಂದ್ರೆ ಇವಾಗ ಮಂಜೆಲ್ಲ ಬೀಳ್ತಿರುತ್ತೆ, ರಾಶಿ ಒಣಗಿದ್ರೆ ಆ ಮಂಜು ಬಿದ್ದು ಪುನಃ ಅದು ಹಸಿಯಾಗೋ ಅವಕಾಶ ಇರುತ್ತೆ. ಹಾಗಾಗಿ ಬೇರೆ ಒಂದು ತೊಂದರೆಗಳು ಆಗ್ಬಾರ್ದು ಅಂತಂದ ಹೇಳಿ ರಾಶಿಯನ್ನ ಮಾಡಿ ಅದಕ್ಕೆ ಹೊದಿಕೆ ಹೊದಿಸಿ ಬೆಳಿಗ್ಗೆ ಮತ್ತು ಈ ಮಂಜೆಲ್ಲ ಕರಗಿ ಆದ್ಮೇಲೆ ಅದನ್ನ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಹಾಳೆಯನ್ನ ತೆಗೆದ್ಬಿಟ್ಟು ಮತ್ತೆ ಅಗಲ ಮಾಡಿ ಒಣಗಿಸುವಾಗ ಇನ್ನೊಂದು ಬಹುಮುಖ್ಯ ಪ್ರೊಸೆಸ್, ಅದು ಕಾಲ್ ಕೊಡೋದನ್ನ 1 ಗಂಟೆಗೆ ಒಂದ್ಸರಿ ಮಾಡ್ಬೇಕು. ನಾವೆಲ್ಲ ನೋಡಿದ ಹಾಗೆ ಎಲ್ಲಾ ಬೆಳೆಗಾರರು ಗೋರು ಮಣೆ ಅಂತ ಇಟ್ಕೊಂಡಿರ್ತಾರೆ. ಸೊ ಅದರಿಂದ 1 ಗಂಟೆಯ ಒಂದ್ಸರಿ ಈ ರಾಶಿಗೆ ಕಾಲ್ ಕೊಡ್ತಿದ್ರೆ ರಾಶಿ ಒಂದೇ ಸಮನೆ ವೇಗವಾಗಿ ಒಣಗಲಿಕ್ಕೆ ಸಹಾಯ ಆಗುತ್ತೆ. ಈ ಪಾರ್ಚ್ಮೆಂಟ್ ಕಾಫಿ ಸಾಮಾನ್ಯವಾಗಿ ಒಣಗಲಿಕ್ಕೆ ಒಳ್ಳೆಯ ಬಿಸಿಲಿನ ಶಾಖದಲ್ಲಿ 7-8 ದಿನಗಳ ತೊಗೊಂಡ್ರೆ ಚೆನ್ನಾಗಿ ಒಣಗಿದೆ ಅಂತ ನಾವು ಹೇಳ್ಬಹುದು. ಒಂದು 2 ವಿಧಾನಗಳಿವೆ. ನಾವು ಯಾವ ತರ ಹೇಳ್ಬಹುದು ಇದು ಒಣಗಿದೆ ಅಂತಂದ್ರೆ, ತೇವಾಂಶ ಮಾಪಕಗಳಿರುತ್ತೆ ಅದರಲ್ಲಿ ಪಾರ್ಚ್ಮೆಂಟ್ ಕವರ್ ಅನ್ನ ತೆಗೆದ್ಬಿಟ್ಟು ಬೇಳೆ ಹಾಕಿ ಅದರದ ತೇವಾಂಶ ಎಷ್ಟಿದೆ ಅಂತ ನೋಡ್ಬಹುದು. ಎರಡನೇದು ಫೋರ್ಲಿಟ್ ಅಂತ ನಮ್ಮ ಬೆಳೆಗಾರರೆಲ್ಲ ಏನ್ ಬಳಸ್ತಾರೆ ಅದರಲ್ಲಿ ಪಾರ್ಚ್ಮೆಂಟ್ ಬೇಳೆಯನ್ನ ಸುರಿದ್ಬಿಟ್ಟು ಫೋರ್ಲಿಟ್ ವೇಟ್ 15.5 kg ಬಂದ್ರೆ ಅರೇಬಿಕಾಗೆ ಒಣಗಿದೆ ಅಂತ ಹೇಳ್ಬಹುದು. ಅದೇ 16.5 kg ಬಂದ್ರೆ ರೋಗಕ್ಕೆ ಒಣಗಿದೆ ಅಂತ ಹೇಳ್ಬಹುದು. ಇದು ಎರಡು ಸಾಮಾನ್ಯವಾಗಿ ಕಂಡು ಬರುವಂತ ಪದ್ಧತಿಗಳು ಪಾರ್ಚ್ಮೆಂಟ್ ಕಾಫಿ ಒಣಗಿದೆಯೋ ಇಲ್ಲೋ ಅಂತ ಹೇಳಕ್ಕೆ. ಎಲ್ಲ ಒಂದು ದ್ರವ್ಯ ಸಂಸ್ಕರಣಾ ಪದ್ಧತಿಯಲ್ಲಿನ ಪಾರ್ಚ್ಮೆಂಟ್ ಬೆಳೆ ತಯಾರಿ ವಿವಿಧ ಹಂತಗಳು. ತಾವು ತಿಳಿಸಿದಾಗೆ ಸಾಕಷ್ಟು ಜನ ಸಣ್ಣ ಬೆಳೆಗಾರರು ಇರೋದ್ರಿಂದ ಚೆರ್ರಿ ತಯಾರು ಮಾಡೋದ್ರ ಕಡೆಗೆ ಅವರ ಗಮನ ಹೆಚ್ಚಿರುತ್ತೆ. ಚೆರ್ರಿ ಮಾಡುವಾಗ ಏನ್ ಕ್ರಮ ಅನುಸರಿಸಬೇಕಾಗತ್ತೆ? ಸರ್, ನಾನು ಈಗ ಆಲ್ರೆಡಿ ಹೇಳಿರೋದ್ರಿಂದ ಹಸಿ ಪದ್ಧತಿಯಲ್ಲಿ ನಾವು ಸಂಸ್ಕರಣೆ ಮಾಡ್ಬೇಕಂದ್ರೆ ಯಾವ ತರ ಬರೀ ಹಣ್ಣಾಗಿರೋದನ್ನೇ ಕುಯ್ಬೇಕು, ಯಾಕೆ ಕುಯ್ಬೇಕಂತ ಹೇಳಿದ್ರೆ ಅದೇ ತರ ಈ ಒಣ ವಿಧಾನದಲ್ಲಿ ನಾವು ಕಾಫಿಯನ್ನ ಏನು ಸಂಸ್ಕರಣೆ ಮಾಡ್ತೀವಿ ಅದನ್ನ ಬೆಳೆಗಾರರು ಸಾಮಾನ್ಯವಾಗಿ ಉಂಡೆ ಕಾಫಿ ಅಂತಾರೆ, ಇಲ್ಲಾಂದ್ರೆ ಚೆರ್ರಿ ಕಾಫಿ ಅಂತ ಹೇಳ್ತಾರೆ. ಇದಕ್ಕೆ ಒಟ್ಟು ಗುಯ್ಯೋದು ಅಂತ ಏನ್ ಹೇಳಿದೆ, ಆ ಒಂದು ಒಟ್ಟು ಗುಯ್ದ ಹಣ್ಣುಗಳನ್ನ ಒಣ ಪದ್ಧತಿಯಲ್ಲಿ ತಯಾರಿಸಬಹುದು, ಉಂಡೆ ಕಾಫಿಯನ್ನಾಗಿ ಮಾಡಬಹುದು. ಇನ್ನೊಂದು ಸರಳ ಮಾರ್ಗ, ನಮ್ಮ ಕಾಫಿ ಎಲ್ಲಾ ತರದ್ದು ಇರುತ್ತೆ, ಒಂದು ಕಾಯಿ ಇರುತ್ತೆ, ಹಣ್ಣಿರುತ್ತೆ, ಒಣಗಿರದಿರುತ್ತೆ, ಅತಿ ಹಣ್ಣಾಗಿರುತ್ತೆ. ಒಂದು ಸುಲಭ ಮಾರ್ಗ ನಮ್ಮ ಕಾಫಿಯಲ್ಲಿನ ಜೊಳ್ಳನ್ನ ತೆಗಿಯಲಿಕ್ಕೆ ಅಂತಂದ್ರೆ ಅದನ್ನ ನೀರಲ್ಲಿ ಹಾಕ್ಬಿಟ್ಟು ಜೊಳ್ಳು ಅತರದ್ದೆಲ್ಲ ತೆಗಿಬಹುದು, ನಮ್ಗೆ ಒಂದು ಒಳ್ಳೆಯ ಹಣ್ಣು ಸಿಗುತ್ತೆ. ಇದು ಒಂದು ಸುಲಭ ಮಾರ್ಗ ಆಗ್ತದೆ ನಾನು ಹೇಳ್ತಾ ಇರೋದು. ಆಮೇಲೆ ಹಣ್ಣು ಕುಯ್ದ ನಂತರ ಕಾಯಿ ಸಪರೇಟ್ ಮಾಡ್ಬೇಕು, ಮಾಡಿ ಒಣಗಿಸೋ ಮಹಡಿಗೆ ತಗೊಂಡು ಹೋಗ್ಬೇಕು. ಈ ಒಣಗಿಸುವ ಮಹಡಿ ನಾನು ಹೇಳಿದೆ, ಅಲ್ಲಿ ನಮ್ಮ ರಾಶಿಯ ಒಂದು ದಪ್ಪ 7-8 cm ಕಾಪಾಡ್ಕೋಬೇಕು. ಕಾಪಾಡ್ಕೊಂಡು ಕಾಲ್ ಕೊಡ್ತಾನೆ ಇರ್ಬೇಕು. ಯಾವ ತರ ಪಾರ್ಚ್ಮೆಂಟ್ ಕಾಫಿಲಿ ಹೇಳಿದೆ ಯಾವ ತರ ಕಾಲ್ ಕೊಡ್ಬೇಕು ಅಂತ, ಅದೇ ತರ 1 ಗಂಟೆಗೊಂದ್ಸರಿ ಚರಿ ಕಾಫಿ ಮಾಡುವಾಗ್ಲೂ ಕಾಲ್ ಕೊಡ್ಬೇಕು. ಕೊಟ್ಟು 3 ದಿನಗಳ ನಂತರ ರಾಶಿ ಮಾಡಿ ಪಾಲಿಥೀನ್ ಕವರ್ ಗಳಿಂದ ಹೊದಿಕೆಗಳನ್ನ ಹೊದಿಸಿ ಮತ್ತೆ ಬೆಳಿಗ್ಗೆ ಇಬ್ಬನಿಯೆಲ್ಲ ಹೋದ್ಮೇಲೆ ಮತ್ತೆ ಹರಡ್ಬೇಕು ರಾಶಿನ ಸೂರ್ಯನ ಬಿಸಿಲು ಬಿದ್ದಾಗ. ಹೀಗೆ ಮಾಡ್ತಾ ಹೋದಾಗ ಒಂದು ಒಳ್ಳೆಯ ಸೂರ್ಯನ ಶಾಖ ಇದ್ದಾಗ ಉಂಡೆ ಕಾಫಿಯು ಒಂದು 12-15 ದಿನಗಳಲ್ಲಿ ತಯಾರಾಗುತ್ತೆ. ಈ ಉಂಡೆ ಕಾಫಿಯನ್ನು ನಾವು ಪಾರ್ಚ್ಮೆಂಟ್ ಕಾಫಿಗೆ ಯಾವ ತರ ನಾವು ಒಣಗಿಸೋ ಮಹಡಿ ಇರ್ಬೇಕಂತ ಹೇಳಿದೆ ಅದೇ ತರಾನೆ ಈ ಉಂಡೆ ಕಾಫಿ ತಯಾರಿಸ್ಲಿಕ್ಕೂ ನಾವು ಯಾವುದೇ ಕಾಫಿನು ಮಣ್ಣಿನ ಮೇಲೆ ಹಾಕ್ಬಾರ್ದು, ಅಂದ್ರೆ ಬೇರ್ ಸಾಯಿಲ್ ಅಥವಾ ಸಗಣಿಯನ್ನ ಸಾರಿಸಿದ ನೆಲಗಳನ್ನ ಬಳಸಬಾರ್ದು. ಒಂದ್ ವೇಳೆ ನಮ್ಮ ಬೆಳೆಗಾರರಿಗೆ ವಿಶಾಲವಾದ ಒಣಗಿಸುವ ಮಹಡಿ ಅಥವಾ ಕಣಗಳು ಇಲ್ಲದೆ ಹೋದ್ರೆ ಪಾಲಿಥೀನ್ ಶೀಟ್ಸ್ ಅಂತ ಮಾರ್ಕೆಟ್ ಅದನ್ನೆಲ್ಲ ಬಳಸ್ಕೊಂಡು ಅದ್ರ ಮೇಲೆ ನಾವು ಉಂಡೆ ಕಾಫಿನ ಒಣಗಿಸ್ಬೋದು. ಯಾಕೆ ಅಂತಂದ್ರೆ ಈ ನೆಲದ ಮೇಲೆ ಒಣಗಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಒಂದು ಮಣ್ಣಿನ ವಾಸನೆ ನಮ್ಮ ಕಾಫಿಯಲ್ಲಿ ಬರುತ್ತೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಬರೀ ನೆಲದ ಮೇಲೆ ಅಥವಾ ಸಗಣಿ ಸಾರಿಸಿದ ನೆಲದ ಮೇಲೆ ಕಾಫಿಯನ್ನ ಒಣಗಿಸ್ಬಾರ್ದು. ಆಮೇಲೆ ಇದು ಉಂಡೆ ಕಾಫಿ 12-15 ದಿನಗಳಲ್ಲಿ ಒಣಗಿ ಬರುತ್ತೆ. ಇದನ್ನು ನಾವು ಯಾವ ತರ ತೇವಾಂಶ ನೋಡ್ಬೇಕಂತಂದ್ರೆ ಸಾಮಾನ್ಯವಾಗಿ ಕಾಫಿ ತೇವಾಂಶ 10-11% ಬಂದ್ರೆ ಅಷ್ಟವರೆಗೂ ಒಣಗಿಸ್ಬೇಕು, ಅದಕ್ಕಿಂತ ಕಡಿಮೆ ಹೋಗ್ಬಾರ್ದು ಅಥವಾ ಜಾಸ್ತಿನೂ ಆಗ್ಬಾರ್ದು. ನಾನು ಹೇಳಿದೆ ಕಡಿಮೆ ಆದ್ರೆ ಏನಾಗುತ್ತೆ, ಜಾಸ್ತಿ ಆದ್ರೆ ಒಣಗಿಸೋದು ಏನಾಗುತ್ತೆ ಅಂತ. ಜಾಸ್ತಿ ಒಣಗಿಸಿದ್ರೆ ನಮ್ಗೆ ಪಾರ್ಚ್ಮೆಂಟ್ ಅಲ್ಲಿ ದೋಣಿ ಆಕಾರದ ಬೀಜ ಸಿಗುತ್ತೆ, ಅಂದ್ರೆ ಕಾಫಿಯ ಆಕಾರ ಚೇಂಜ್ ಆಗ್ಬಿಡುತ್ತೆ. ಎರಡನೇ, ಕಡಿಮೆ ಒಣಗಿಸಿದ್ರೆ ಬೂಸ್ಟ್ ಬರೋದು ಒಂದು ಪ್ರಮೇಯ ಇರುತ್ತೆ ನಾವು ಶೇಖರಣೆ ಮಾಡಿದಾಗ. ಹಾಗಾಗಿ ಉಂಡೆ ಕಾಫಿ ಇರ್ಲಿ ಅಥವಾ ಪಾರ್ಚ್ಮೆಂಟ್ ಕಾಫಿ ಇರ್ಲಿ 10-11% ತೇವಾಂಶ ಬರೋವರೆಗೂ ಒಣಗಿಸಿದ್ರೆ ಅದು ಒಳ್ಳೆಯ ಒಣಗಿಸುವಿಕೆ ಪದ್ಧತಿಯನ್ನ ಅಳವಡಿಸ್ಕೊಂಡಿದೀವಿ ಅಂತ ಹೇಳ್ಬೋದು. ಇನ್ನೊಂದೇನಂದ್ರೆ ನಾನು ಯಾವ ತರ ಪಾರ್ಚ್ಮೆಂಟ್ ಕಾಫಿಗೆ ತರಬೇಕು 4-liter weight ಅಂತ ಹೇಳಿದೀನೋ ಅದೇ ತರ ಉಂಡೆ ಕಾಫಿಗೂ 1-4 liter ಅಲ್ಲಿ ನೀವು ತೂಕ ಮಾಡಿದಾಗ ಉಂಡೆ ಕಾಫಿ 17-18 kg 1-4 liter ಬಂದ್ರೆ ಅದು ಅರೇಬಿಕ್ ಆಗಿ ಒಣಗಿದೆ ಅಂತ ಅರ್ಥ. ಅದೇ ರೋಬಸ್ಟ್ ಆಗಿ 18-19 kg 1-4 liter ತೂಕ ಬಂದ್ರೆ ಒಣಗಿದೆ ಅಂತ ನಾವು ನಿರ್ಧಾರ ಮಾಡಬಹುದು. ಇದು ಉಂಡೆ ಕಾಫಿನ ಯಾವ ತರ ಸಂಸ್ಕರಣೆ ಮಾಡುವುದು ಅನ್ನೋದ್ರ ಬಗ್ಗೆ ಸರ್. ಇನ್ನು ಕಾಫಿಯ ಸಂಸ್ಕರಣೆಯನ್ನ ನಾವು ಮಾಡದ್ಮೇಲೆ ಮಾರಾಟಕ್ಕಿಂತ ಮುಂಚೆ ಅದನ್ನ ಶೇಖರಣೆ ಮಾಡ್ಕೋಬೇಕಾಗತ್ತೆ. ಈ ಶೇಖರಣೆ ಸಂದರ್ಭದಲ್ಲಿ ನಾವು ಏನೇನು ಅಂಶಗಳನ್ನ ಗಮನಿಸಬೇಕಾಗತ್ತೆ, ಹೇಗೆ ಶೇಖರಣೆ ಮಾಡಬೇಕಾಗತ್ತೆ ಅಂತೇಳಿ. ನಾವು ನೋಡಿದ ಹಾಗೆ ಕಾಫಿಯಲ್ಲಿ A-Z ಅದಿಂದ ಜ್ಞಾವರೆಗೂ ಪ್ರತಿಯೊಂದು ಹಂತಗಳನ್ನು ತುಂಬಾ ಗಮನದಲ್ಲಿ ಇಟ್ಕೊಂಡು ಸರಿಯಾಗಿ ಸಮಯಕ್ಕೆ ಅದಕ್ಕೆ ಏನ್ ಬೇಕೋ ಅದನ್ನ ಮಾಡಿದ್ರೆ ಮಾತ್ರ ಕಾಫಿಯ ಗುಣಮಟ್ಟನ ಕಾಪಾಡ್ಕೊಂಡು ಹೋಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀವಿ. ಅದೇ ರೀತಿ ನಾವು ಕೊಯ್ಲಿನಿಂದ ಹಿಡ್ದು ಇವಾಗ ತೆವೆ ಸಂಸ್ಕರಣೆ, ಒಣ ವಿಧಾನ ಎಲ್ಲ ಆಗಿ ನೆಕ್ಸ್ಟ್ ಶೇಖರಣೆನ ನಾವು ಸರಿಯಾಗಿ ಗಮನದಲ್ಲಿ ಇಟ್ಕೊಂಡು ಮಾಡದೆ ಹೋದ್ರೆ ನಮ್ದು ಮೊದಲನೇದಿಂದ ಮಾಡಿರೋದೆಲ್ಲ ಹಾಳಾಗಿ ಹೋಗುತ್ತೆ. ನಮ್ಮ ಪೂರ್ಣ ಒಂದು ಪ್ರಯತ್ನ ಕೊನೆಯದಾಗಿ ನಾವು ಸರಿಯಾಗಿ ಗಮನದಲ್ಲಿ ಇಟ್ಕೊಂಡು ಮಾಡದೆ ಹೋದ್ರೆ ನಮ್ಮ ಪ್ರಯತ್ನ ಎಲ್ಲ ವ್ಯರ್ಥವಾಗುತ್ತೆ. ಹಾಗಾಗಿ ಸ್ಟೋರೇಜ್ ಅಥವಾ ಶೇಖರಣೆ ಅಥವಾ ಸಂಗ್ರಹಣೆ ಅಂತೀವಿ ಅದು ಎಲ್ಲ ಒಂದು ಬೆಳೆಗಳಲ್ಲಿನೂ ಬಹುಮುಖ್ಯವಾಗಿ ಕಾಫಿಯಲ್ಲಿನೂ ಅದು ಒಂದು ತುಂಬಾ ಬಹುಮುಖ್ಯವಾದ ಹಂತ. ಇಲ್ಲಿ ಕಾಫಿಯನ್ನ ಕೊಯ್ದ ನಂತರ ಅದು ಒಣಗಿಸ್ತೀವಿ. ಒಣಗಿಸಿ ಆದ್ಮೇಲೆ ಶುದ್ಧವಾದ ಚೀಲಗಳಲ್ಲಿ ಬ್ಯಾಗ್ ಮಾಡಿ ಕೊಠಡಿ ಅಥವಾ ಉಗ್ರಾಣ ಅಂತ ಏನ್ ಹೇಳ್ತೀರಿ ಅದು ಗಾಳಿ ಆಡೋದಿರ್ಬೇಕು ಯಾವಾಗ್ಲೂ. ಯಾವುದೇ ಕಾರಣಕ್ಕೂ ಮಳೆ ನೀರು ಆ ತರದ್ದೆಲ್ಲ ಒಳಗಡೆ ಬರಬಾರ್ದು. ಹಾಗೂ ಯಾವುದೇ ಕಾರಣಕ್ಕೂ ಪಾರ್ಚ್ಮೆಂಟ್ ಚೀಲದ್ದು ಚರ್ರಿ ಉಂಡೆ ಕಾಫಿ ಚೀಲಗಳನ್ನ ಒಂದೇ ಕಡೆ ಶೇಖರಣೆ ಮಾಡಬಾರ್ದು. ಪಾರ್ಚ್ಮೆಂಟ್ ಚೀಲಗಳನ್ನ ಒಂದಂಕಣದಲ್ಲಿ, ಉಂಡೆ ಕಾಫಿ ಚೀಲಗಳನ್ನ ಇನ್ನೊಂದು ಅಂಕಣದಲ್ಲಿ ಪ್ರತ್ಯೇಕವಾಗಿ ಬೇರೆ ಬೇರೆ ಅಂಕಣದಲ್ಲಿ ಶೇಖರಿಸಬೇಕು. ಹಾಗೂ ಮರದ ಅಟ್ಟಣಿ ಅಂತ ಏನ್ ಹೇಳ್ತೀವಿ, ವುಡನ್ ಪ್ಲಾಟ್ಫಾರ್ಮ್, ಅದ್ರ ಮೇಲೆ ನಾವು ಒಂದರ ಮೇಲೆ ಒಂದು ಗೋಡೆಯಿಂದ 10-15 ಸೆಂಟಿಮೀಟರ್ ಜಾಗ ಬಿಟ್ಟು ಶೇಖರಣೆ ಮಾಡಬೇಕು. ಹಾಗೂ ಶೇಖರಣೆ ಮಾಡುವ ಒಂದು ಸ್ಥಳದಲ್ಲಿ ಗೊಬ್ಬರ, ಕ್ರಿಮಿಕೀಟನಾಶಕಗಳನ್ನ ಯಾವುದೇ ಕಾರಣಕ್ಕೂ ಇಡಬಾರ್ದು. ಅದು ಬರೀ ಕಾಫಿಯನ್ನ, ನಾವು ಇಂತ ಕಾಫಿಯನ್ನ ಶೇಖರಣೆ ಮಾಡುವ ಒಂದು ಜಾಗ ಮಾತ್ರ ಆಗಿರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಆಮೇಲೆ ಎಸ್ಟೇಟ್ಗಳಲ್ಲಿ ಏನು ಬೆಳೆದಿರ್ತಾರೋ ಅದನ್ನ ಜೊಳ್ಳು ಅಥವಾ ಕಾಯಿ ಅಂತ ಏನ್ ಹೇಳ್ತೀವಿ, ಅದನ್ನ ಪ್ರತ್ಯೇಕವಾಗಿ ಒಣಗಿಸಿ ಪ್ರತ್ಯೇಕ ಚೀಲಗಳಲ್ಲಿ ತುಂಬಿಸಿ ಅದನ್ನ ಪ್ರತ್ಯೇಕವಾಗಿ ಶೇಖರಣೆ ಮಾಡಬೇಕು. ಹಾಗೂ ಸಂಸ್ಕರಣೆ ಮಾಡಿದ ಪ್ಲಾಂಟೇಶನ್ ಕಾಫಿ ಅಥವಾ ಪಾರ್ಚ್ಮೆಂಟ್ ಕಾಫಿ ಹಾಗೂ ಉಂಡೆ ಕಾಫಿ ಅಥವಾ ಚೆರ್ರಿ ಕಾಫಿಯ ಚೀಟಿ ಹಾಕ್ಬೇಕು. ಚೀಟಿ ಅಂತಂದ್ರೆ ಅದಕ್ಕೆ ಲೇಬಲ್ ಹಾಕ್ಬೇಕು. ಯಾವ ತರ ಅಂದ್ರೆ ಅದು ಯಾವ ಕಾಫಿ, ಪಾರ್ಚ್ಮೆಂಟ್ ಕಾಫಿನೋ ಚೆರ್ರಿ ಕಾಫಿನೋ ಯಾವ ರದ್ದು, ಆ ತರದೆಲ್ಲ ವಿವರಗಳನ್ನ ಅದರಲ್ಲಿ ಬರೆದ್ರೆ ಸುಲಭ ಆಗುತ್ತೆ. ಅದು ಜೊಳ್ಳು ಕಾಯಿನೋ ಇದೆಲ್ಲ ಬಹುಮುಖ್ಯ ಪಾತ್ರವನ್ನ ಕಾಫಿಯ ಒಂದು ಶೇಖರಣಾ ಹಂತದಲ್ಲಿ ಗಮನದಲ್ಲಿಟ್ಟುಕೊಂಡು ಮಾಡ್ಬೇಕು ಅಂತ ಹೇಳ್ತೀನಿ. ಮತ್ತೆ ಈ ಶೇಖರಣೆ ಮಾಡೋದಕ್ಕೆ ನಾವು ಈ ಪಾಲಿಥಿನ್ ಚೀಲಗಳನ್ನ ಬಳಸೋದು ಒಳ್ಳೇದು ಅಥವಾ ಗೋಣಿ ಚೀಲಗಳನ್ನ ಬಳಸೋದು ಒಳ್ಳೇದು ಅಂತೀರಿ? ಇವಾಗ ಏನಂತಂದ್ರೆ ಮೊದ್ಲಿಗೆಲ್ಲ ನಾವು ಗೋಣಿ ಚೀಲಗಳನ್ನೇ ಬಳಸ್ತಿದ್ವಿ. ಇವಾಗ ಅದರಲ್ಲಿ ನಮ್ಗೆ ಈಗ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ ಸರ್ ಹೊರಗಡೆ ಫಾರಿನ್ಗಳೆಲ್ಲ, ಅವರ ಒಂದು ಡಿಮ್ಯಾಂಡ್ ಮೇಲೆ ಈಗ ಪ್ರೋ ಹಾರ್ವೆಸ್ಟ್ ಬ್ಯಾಗ್ಸ್ ಆತರ ಎಲ್ಲ ಬಂದಿದೆ, ಪ್ರೋ ಬ್ಯಾಗ್ಸ್ ಅಂತ. ಸೊ ಆ ತರದ್ದೆಲ್ಲ ನಾವು ಬ್ಯಾಗ್ ಗಳನ್ನ ಬಳಸಿ ಪಾಲಿಥಿನ್ ಬ್ಯಾಗ್ ಗಳಲ್ಲೂ ನಾವು ಶೇಖರಣೆ ಮಾಡಬಹುದು. ಅದು ಏನು ಇದು ಆಗಲ್ಲ, ಬಟ್ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ದ್ವಿತೀಯ ಸಂಸ್ಕರಣಾ ಘಟಕಗಳಿಗೆ ನಮ್ಮ ಬೆಳೆದ ಕಾಫಿಯನ್ನು ರವಾನೆ ಮಾಡಬೇಕು ಸರ್. ಅಂದ್ರೆ ದ್ವಿತೀಯ ಸಂಸ್ಕರಣೆ ಘಟಕಗಳು ಅಂದ್ರೆ ಈ ಏನು ಪುಡಿ ಮಾಡ್ತಾರಲ್ಲ ಅಂತಹ ಒಂದು ಘಟಕಗಳಿಗ, ಅಂದ್ರೆ ಕ್ಯೂರಿಂಗ್ ವರ್ಕ್ಸ್ ಅಂದ್ರೆ ಲೈಕ್ ಇದು ಕ್ಯೂರಿಂಗ್ ವರ್ಕ್ಸ್ ಇರುತ್ತಲ್ಲ ಸರ್ ಅಂದ್ರೆ ಹೌದು ಹೌದು ಅಂದ್ರೆ ಲೈಕ್ ಸಿಪ್ಪೆ ತೆಗಿತಾರೆ. ಈಗ ಪಾರ್ಚ್ಮೆಂಟ್ ಕಾಫಿ ನಾವು ರೆಡಿ ಮಾಡ್ತೀವಿ, ನೆಕ್ಸ್ಟ್ ನಾವು ಸಿಪ್ಪೆ ತೆಗಿಯಲ್ಲ, ಹಲ್ ಮಾಡಲ್ಲ. ಹಲ್ಲಿಂಗ್ ಅಂತ ಅಂದ್ರೆ ಇದು ಹಲ್ ಅಂದ್ರೆ ಇದು ಪಾರ್ಚ್ಮೆಂಟ್ ಸುತ್ತಲಿನಿರುವ ಎಲ್ಲೋ ಕಲರ್ ಸಿಪ್ಪೆ, ಇದನ್ನ ತೆಗೆಯುವ ಒಂದು ಘಟಕ. ಅವರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಶುದ್ಧ ಕಾಫಿಯನ್ನ ಮಾತ್ರ ಎಕ್ಸ್ಪೋರ್ಟ್ ಮಾಡ್ತಾರೆ, ಆ ತರದೆಲ್ಲ ಬೇರೆ ಬೇರೆಗಳಿಗೆಲ್ಲ ಅವರು ಸಾಗಿಸ್ತಾರೆ. ಇಲ್ಲ ಚೆರ್ರಿ ಕಾಫಿಗೆ ಬಂದ್ರೆ ನಮ್ಮ ಚೆರ್ರಿ ಕಾಫಿ ಉಂಡೆ ಕಾಫಿಯ ಸುತ್ತ ಏನಿರುತ್ತೋ ಸಿಪ್ಪೆ, ಫುಲ್ ಸಿಪ್ಪೆ ಏನಿರುತ್ತೋ ಅದನ್ನ ಅವರು ತೆಗೆದು ನಮ್ಗೆ ಬೇಳೆ ಕಾಫಿ ಅದನ್ನು ಬರುತ್ತೆ. ಇನ್ನು ತೃತೀಯ ಅಂತಂದ್ರೆ ಅದು ನೆಕ್ಸ್ಟ್ ಅಲ್ಲಿ ಬೇಳೆ ಒಂದು ಮಾಡ್ತಾರೆ, ಪೌಡ್ರು ಇಲ್ಲ. ನಾವು ಪ್ರಾಥಮಿಕ ಒಂದು ಸಂಸ್ಕರಣೆ ಹಂತದಲ್ಲಿ ಉಂಡೆ ಕಾಫಿ ಮತ್ತೆ ಪಾರ್ಚ್ಮೆಂಟ್ ಕಾಫಿನ ತಯಾರಿಸಿದ್ರೆ ದ್ವಿತೀಯ ಸಂಸ್ಕರಣಾ ಘಟಕಗಳಲ್ಲಿ ಅವರು ಸಿಪ್ಪೆ ತೆಗೆದ್ಬಿಟ್ಟು ನೆಕ್ಸ್ಟ್ ಕ್ಲೀನ್ ಕಾಫಿ, ಶುದ್ಧ ಕಾಫಿ ಅಂತ ನಾವು ಹೇಳ್ತೀವಿ, ಅದನ್ನ ಇದು ಮಾಡ್ತಾರೆ ಆ ಘಟಕಗಳು. ಅದು ಎಲ್ಲಾ ಕಡೆನೂ ಇದೆ, ಚಿಕ್ಕಮಗಳೂರು, ಸಕಲೇಶ್ಪುರ, ಹಾಸನ, ಮಡಿಕೇರಿ ಆ ಕಡೆ ಭಾಗಗಳೆಲ್ಲ ಇದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕಾಫಿಯ ಕೊಯ್ಲು ಮತ್ತು ಸಂಸ್ಕರಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಚನ್ನಬಸಮ್ಮ ಬಿಡೇದವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8971368801. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8971368801. ತುಂಬ ಸಂತೋಷ ಡಾಕ್ಟರ್ ಚನ್ನಬಸಮ್ಮ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿಯ ಕೊಯ್ಲು ಮತ್ತು ಸಂಸ್ಕರಣೆ ಬಗ್ಗೆ ಮತ್ತು ಸಂಗ್ರಹಣೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರೈತ ಬಾಂಧವರೇ, ನಾಳೆ 6:51 ಸಾಯಂಕಾಲ ಕೃಷಿ ರಂಗದಲ್ಲಿ ಮೊದಲಿಗೆ ಅಣಬೆ ಬೇಸಾಯ ಕುರಿತು ಡಾಕ್ಟರ್ ಬಿಸಿ ಮಲ್ಲೇಶ್ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿ ಕ್ರೋಢೀಕರಿಸುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 27,250 ರೂಪಾಯಿಂದ 27,750 ರೂಪಾಯಿ, ಅರೇಬಿಕಾ ಚೆರಿ 14,200 ರೂಪಾಯಿಂದ 16,000 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಂದ 18,000 ರೂಪಾಯಿ, ರೊಬೆಸ್ಟಾ ಚೆರಿ 10,800 ರೂಪಾಯಿಂದ 11,600 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ಇಲ್ಲಿಗೆ ಇಂದಿನ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕಿಸಾನ್ ವಾಣಿ ಪ್ರಸಾರವಾಯಿತು. ವರ್ಷ ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ನಿಧನ ಸುದ್ದಿ. ನಾಪೋಕ್ಲು ಬಳಿಯ ಪಾಲೂರು ಗ್ರಾಮದ ಉದ್ದುಬೆರಿಕೆ ನಿವಾಸಿ ಮರಾಠಿ ಹರಿಶ್ಚಂದ್ರ ಅವರ ಸಹೋದರ ತಿಮ್ಮಯ್ಯ ಇಂದು ಮಧ್ಯಾಹ್ನ ನಿಧನರಾದರು. 45 ವರ್ಷ ಪ್ರಾಯದ ಮರಾಠಿ ತಿಮ್ಮಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮೃತರ ಸಹೋದರ ಹರಿಶ್ಚಂದ್ರ ಅವರ ಗೃಹದಲ್ಲಿ ನಡೆಯಲಿದೆ. ಅಮ್ಮತ್ತಿ ವಂಟಿಂಗಡಿ ಪಚಾಟ್ ಗ್ರಾಮತರ ಸೋಮಯಂಡ ಸುರೇಶ್ ನಾಣಯ್ಯ ಇಂದು ಮರಣಪಟ್ಟಿತು. 65 ಬೈತರ ಸೋಮಯಂಡ ಸುರೇಶ್ ನಾಣಯ್ಯ ಇಂಗಡ ಆಖಿರಿ ಕಾರ್ಯ ನಾಳೆ ಪೊಲಕ 10 ಗಂಟೆಗೆ ಪಚಾಟ್ ಗ್ರಾಮತರ ಒಕ್ಕತೂಟಂಗಳತ್ತು ನಡಪ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪಿ. ಪ್ರಾಯೋಜಕರು ಸೆಂಚುರಿ ನ್ಯಾಚುರಲ್ ವಿನಿಯರ್ ಮೈಸೂರು ಹಂಗೆ ಕೊಡುಗುನ ವಿತರಕರು ಸುಖಾ ಮಾರ್ಕೆಟಿಂಗ್ ಜಯನಗರ ಮೈಸೂರು. ನಮ್ಮಲ್ಲಿ ಎಲ್ಲಾ ತರಹದ ಪ್ಲೈವುಡ್ ಬ್ರ್ಯಾಂಡ್ಗ ಲ್ಯಾಮಿನೇಟೆಡ್ ಬಾಗಿಲುಗ WPC ಹಂಗೆ NFC ಬಾಗಿಲುಗ ನಿಮಗೆ ಸಿಕ್ಕಿದೆ. ಹಿಂದೆ ಸಂಪರ್ಕ ಮಾಡಿ ಮಾಲೀಕರು ಮೊಟ್ಟನ ಕೌಶಿಕ್ ಸುಪ್ಪಯ್ಯ. ಮೊಬೈಲ್ 9482620311. ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಕಟ್ಟಕಡಿನ ಗ್ರಾಮ ಆದ ಗಾಳಿಬೀಡು ಪಂಚಾಯಿತಿ ವ್ಯಾಪ್ತಿನ ಕಡಮಕಲ್ಲು ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಗ್ರಾಮದ ಸಂಕ್ಷಿಪ್ತ ವರದಿನ ವಾರದ ಒಳಗೆ ಸಲ್ಲಿಸುವಂಗೆ ಅಧಿಕಾರಿಗಳಿಗೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಡಾ ಮಂತರ್ಗೌಡವು ಹೇಳಿರು. ಕಂದಾಯ ಗ್ರಾಮೀಣ ಅಭಿವೃದ್ಧಿ ಅರಣ್ಯ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಅಧಿಕಾರಿಗಳೊಟ್ಟಿಗೆ ಸೇರಿ ತೊಂದರೆ ತಾಪತ್ರಿನ ಸಭೆ ನಡೆಸಿ ಮಾಹಿತಿನ ಪಡೆದ ಶಾಸಕರು ವಿದ್ಯುತ್ ವ್ಯವಸ್ಥೆ ರಸ್ತೆ ನಿರ್ಮಾಣ ಅರಣ್ಯ ಇಲಾಖೆ ಗ್ರಾಮದ ಗಡಿ ಗೊಂದಲಗಳ ನಿವಾರಣೆ ಸೇರಿದಂಗೆ ಇನ್ನಿತರ ವಿಷಯದ ಮೇಲೆ ಚರ್ಚೆನ ಮಾಡಿದರು. 2025-26 ಸಾಲಿ ಕೃಷಿ ಇಲಾಖೆನ ಆತ್ಮ ಯೋಜನೆಯಡಿ ರಾಜ್ಯ ಜಿಲ್ಲಾ ಹಂಗೆ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗಳನ್ನು ಕೃಷಿ ಹಂಗೆ ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸುತ್ತಿರುವ ರೈತರಿಗೆ ವಿತರಿಸಲಾಗಿದೆ. ಆಸಕ್ತಿರುವ ರೈತರು ಆಯಾಯ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಪಡೆದು ತುಂಬಿದ ಅರ್ಜಿನ 29 ರೊಳಗೆ ಕೃಷಿ ಇಲಾಖೆನ ಕಚೇರಿಗೆ ಕೊಡಕು ತಿಳಿ ಜಂಟಿ ನಿರ್ದೇಶಕರು ತಿಳಿಸಲು. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿನ 21ನೇ ಕಂತಿನ 19 ಬುಧವಾರ ತಮಿಳುನಾಡಿನ ಕೊಯಂಬತ್ತೂರಲ್ಲಿ ಬಿಡುಗಡೆ ಮಾಡಿವೆ. ರೈತರು ಆಧಾರ್ ಇಕೆವೈಸಿ ಮಾಡುವ ಮೂಲಕ ದುಡ್ಡು ಪಡೆಯಕ್ಕೆ ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಹತ್ತಿರದ ಕೃಷಿ ಇಲಾಖೆನ ಕಚೇರಿಯನ್ನು ಸಂಪರ್ಕಿಸಿ ಮಾಹಿತಿನ ಪಡ್ಕೊಳಕ್ಕೆ. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಮಂತರ್ಗೌಡ ಅವರ ಅಧ್ಯಕ್ಷತೆಯಲ್ಲಿ 19 ಹೊತ್ತಾರೆ 10:30 ಸೋಮರಪೇಟೆ ತಾಲೂಕು ಪಂಚಾಯಿತಿ ಸಭಾಬಡಲಿ ಕೆಡಿಪಿ ಸಭೆ ನಡೆದಂತೆ ಕಾರ್ಯನಿರ್ವಹಣಾಧಿಕಾರಿಯವರು ತಿಳಿಸಲು. ವಿಕಲಚೇತನರ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಿರಿಯ ನಾಗರಿಕರಿಗಾಗಿ ಕೇಂದ್ರ ಅಟಲ್ ವಯೋ ಅಭ್ಯುದಯ ಯೋಜನೆಯಡಿ ಕೇಂದ್ರ ಸರ್ಕಾರದ ಸ್ಟೇಟ್ ಆಕ್ಷನ್ ಪ್ಲಾನ್ ಫಾರ್ ಸೀನಿಯರ್ ಸಿಟಿಜನ್ ಯೋಜನೆ ಬಗ್ಗೆ ಹಿರಿಯ ನಾಗರಿಕರಿಗೆ ಇರುವ ಸೌಲಭ್ಯ ಬಗ್ಗೆ ಸಾರ್ವಜನಿಕರಿಗಾಗಿ ಕಾನೂನು ಅರಿವು ನೆರವು ಶಿಬಿರ ಕಾರ್ಯಕ್ರಮ ವಿರಾಜಪೇಟೆ ಪಟ್ಟಣ ಪಂಚಾಯಿತಿ ಸಭಾಬಡಲಿ 18 ಹೊತ್ತಾರೆ 10 ಗಂಟೆಗೆ ನಡೆದಿದೆ ಅಂತೇಳಿ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಯವರು ತಿಳಿಸಲು. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಬಂಧಪಟ್ಟಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಅವರ ಅಧ್ಯಕ್ಷತೆಯಲ್ಲಿ 22 ಹೊತ್ತಾರೆ 10:30 ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾಬಡಲಿ 1 ದಿನದ ಕಾರ್ಯಾಗಾರ ಹಾಗೆ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆದಿದೆ ತಿಳಿ ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾವು ತಿಳಿಸಲು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಯಮಿತ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಸೇರಿದಂಗೆ ಇತರ ಸಹಕಾರ ಸಂಘದ ಕೊಡುಕುಟಲಿ ಅಖಿಲ ಭಾರತ 72ನೇ ಸಹಕಾರ ಸಪ್ತಾಹದ ಅಂಗವಾಗಿ ಸಹಕಾರ ಸಂಸ್ಥೆಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿ ಬಲವರ್ಧನೆ ದಿನಾಚರಣೆ ನಾಳೆ ಹೊತ್ತಾರೆ 10:30 ಶುಂಠಿಕೊಪ್ಪದ ಸಹಕಾರ ಭವನದಲ್ಲಿ ನಡೆದಿದೆ. ನವೆಂಬರ್ 24ರಿಂದ ಡಿಸೆಂಬರ್ 9ರವರೆಗೆ 14 ದಿನಗಳ ಕಾಲ ಕುಷ್ಠರೋಗ ಪತ್ತೆ ಮಾಡುವ ಆಂದೋಲನ ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆ ಮನೆ ಮನೆಗೆ ಭೇಟಿ ನೀಡಿ ಚರ್ಮ ಮತ್ತು ನರಗಳ ತಪಾಸಣೆ ನಡೆಸಲಾಗಿದೆ ತಿಳಿ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಡಾ ಆನಂದವು ತಿಳಿಸಲು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೊಡಗು ಜಿಲ್ಲೆ ಇವರ ವತಿಯಿಂದ ಬರುವ ತಿಂಗಳ December 13 ರಾಷ್ಟೀಯ ಲೋಕ ಅದಾಲತ್ ಆಯೋಜನೆ ಮಾಡಲು. ನ್ಯಾಯಾಲಯದಲ್ಲಿ ಒಪ್ಪಿಗೆ ಆಗುವ ಹಂಗೆ ರಾಜಿ ಪ್ರಕರಣ ಸೇರಿದಂಗೆ ಎಲ್ಲ ರೀತಿಯ ಪ್ರಕರಣಗಳನ್ನು ಇತ್ಯರ್ಥ ಮಾಡಲಿದೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯವರನ್ನು ಸಂಪರ್ಕಿಸಕ್ಕೆ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ವಿರಾಜಪೇಟೆ ಪೊನ್ನಂಪೇಟೆ ತಾಲೂಕು ಆದಿವಾಸಿ ಸಂಘಗಳ ಕೂಡುಕೊಟ್ಟಲಿ ಶ್ರೀ ಭಗವಾನ್ ಬಿರ್ಸಾ ಮುಂಡಾರವರ 151ನೇ ಜಯಂತಿ ಪ್ರಯುಕ್ತ ಜನಜಾತಿಯ ಗೌರವ ದಿವಸ ಚಂಬರ ಇಂದು ತಿತ್ತಮತಿ ಸಮುದಾಯ ಭವನದಲ್ಲಿ ನಡೆದು. ಸಹಕಾರ ಸಂಘಗಳ ಉಪನಿಬಂಧಕರು ಕೊಡಗು ಜಿಲ್ಲೆ ಮಡಿಕೇರಿ ಇವರ ಕಚೇರಿಯಿಂದ 2025-26 ಸಾಲಿ ಜಿಲ್ಲಾ ಹಂಗೆ ತಾಲೂಕು ಪಂಚಾಯಿತಿ ಕಾರ್ಯಕ್ರಮಗಳಡಿ ಬೇರೆ ಬೇರೆ ಯೋಜನೆಗಳಲ್ಲಿ ಸಹಾಯಧನ ಮಂಜೂರಾತಿಗಾಗಿ ಅರ್ಹ ಸಹಕಾರ ಸಂಘಗಳಿಂದ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ December 2 ಆಖ್ಯರಿ ದಿನ. ತಲಕಾವೇರಿಯಲ್ಲಿ ನಾಳೆ ಕಿರು ಸಂಕ್ರಮಣದ ಆಚರಣೆ ನಡೆದಿದೆ.